ಹತ್ತು ಎಕರೆ 12 ಎಕರೆ ಮ್ಯಾಲ ಇದ್ರಿ, ಅವರು ಚಲೋ ಇದ್ರಿ, ಚೆನ್ನಾಗೇ ಬರ್ತೈತ್ರಿ. ಅವರು ಯಾವಾಗ ರೋಗ ರಜನಿ ಎಂದೂ ಇಲ್ರಿ. ನಮ್ಮಲ್ಲಿ ಹೆಚ್ಚು ಕಡಿಮೆ ರೀ ಒಂದು ದೀಡ್ಸೆ ಮಂದಿರಿ ಇರ್ಬೇಕ್ರಿ ಅವ್ರಿಗೆ. ದಿನ ಅರೆಯಾಗ ರೀ 1 ಗಂಟೆಗೆ ಊಟ ಮಾಡ್ತಾನ್ರಿ, ಹೆಚ್ಚು ಕಡಿಮೆ ಬಾರದಿಂದ 1 ಗಂಟೆ ಆಗದ್ರಿ. ಎಲ್ಲ ಮಂದಿ ಬಂದು ಕುಡಿದ್ರಿ, ಎಲ್ಲರಿಗೆ ಬರೋದು ಕುಡ್ದು ಕುಡ್ದು ಕುಡ್ದ ರೀ. ಅದ್ರ ಸಂಬಂಧ ಯಾರ್ದು 1 ರೂಪಾಯಿ ಚಾ ಕುಡಿದಿಲ್ಲ ರೀ. ಈಗ ನೀವು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ ಇದನ್ನ? ಈಗ ಸಾಂಗ್ಲಿ ಸೌದ ಐತ್ರಿ, ಸಾಂಗ್ಲಿ ಮಾರ್ಕೆಟ್ ಮಾಡ್ಬೋದು ರೀ, ಬಿಜಾಪುರ ಮಾಡ್ಬೋದು ರೀ, ತಾಸ್ಗಾಂವ ಮಾಡ್ಬೋದು ರೀ. ದ್ರಾಕ್ಷಿ ಇದ್ರಿ ಎರಡೂ ಕಡೆ ರೀ, ಅಲ್ಲಿ ಬುಧವಾರ ಸೋಮವಾರ ಎರಡೂ ಐತ್ರಿ ಎಲ್ರಿ ಮಹಾರಾಷ್ಟ್ರದಾಗ ರೀ. ತಾಸ್ಗಾಂವ್ದು ರೀ ಸೋಮವಾರ ಬೆಸ್ತಾರ ರೀ. ಸಾಂಗ್ಲಿ ಏನೈತೆ ರೀ ಬುಧವಾರು ಶುಕ್ರವಾರ ರೀ. ಇಲ್ಲಿ ಏನೈತೆ ರೀ ಬಿಜಾಪುರ ರೀ ಮಂಗಳವಾರ ಶನಿವಾರ ಎರಡೂ ಹಾಕಾವ್ ರೀ. ಅಂದ್ರೆ ಏನು ಈಗ ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ಇವು ಅಷ್ಟು ಬಿಟ್ಟು ಬೇರೆ ಯಾವುದು ವಿಚಾರ ಇಲ್ಲ? ಇಲ್ರಿ, ನಾವಂತರೂ ಇದನ್ನು ಬಿಟ್ಟರೆ ನಮ್ಮಲ್ಲಿ ಏನು ಮತ್ತೊಂದು ಏನು ಇಲ್ಲರಿ ಸರ, ಇದನ್ನು ಬೆಳೆದಿದ್ದೀವಿ ನೋಡ್ರಿ. ಈಗೇನು ನೀವು ಇಷ್ಟು ಕಡಿಮೆ ಭೂಮಿ ಒಳಗೆ ಇಷ್ಟೆಲ್ಲ ಹೆಚ್ಚಿನ ಇಳುವರಿಯನ್ನು ತಗೊಳ್ತಾ ಇದ್ದಿರಲ್ಲ, ಬಂದ ಲಾಭದಿಂದ ಮತ್ತೆ ಇನ್ನೂ ಜಮೀನು ಖರೀದಿ ಮಾಡಬೇಕು ಅನ್ನುವಂಥದ್ದು ಏನಾದ್ರು ವಿಚಾರ ಇಟ್ಕೊಂಡಿರಿ? ಮಾಡ್ಬೇಕಂತ 1-2 ಎಕರೆ ಐದ್ರಿ ಸರ. ಈಗ ನಮ್ಮಲ್ಲಿ ಜಮೀನು ಹೆಂಗದಾವ ಅಂದ್ರೆ 20 ಲಕ್ಷಕ್ಕಿಂತ ಒಳಗೇನಿಲ್ಲರಿ. ಇಂಥ ಹುಡುಗರದ್ದು ಒಂದು ಸ್ವಲ್ಪ ಸಾಲಿ ಸಂಬಂಧ ನಾವು ಒಂದು ಸ್ವಲ್ಪ ಬಿಟ್ಟಿದ್ದೇವೆ ರೀ. ಹುಡುಗರು ಫೈನಲ್ ಇರದಾರ ರೀ, ಏನಾರ ಅವ್ರದ್ದು ಒಂದು ಮೆಟ್ಟಿಗೆ ಹಚ್ಚಬೇಕಂತ ಹೇಸಿಂದ ಇದು ಭೂಮಿಗೆ ಒಂದು ಸ್ವಲ್ಪ ಇದನ್ನು ಮಾಡಿದೀವಿ ರೀ, ತಾಮಣಿ ಮಾಡಿದೀವಿ ರೀ. ಭೂಮಿ ತೋಳ್ದು ಎಲ್ಲಿ ತೋತೀವಿ ರೀ, ಮಕ್ಕಳದ ಎಜುಕೇಷನ್ ಸಂಬಂಧ ಸ್ವಲ್ಪ ಬಿಟ್ಟಿದೇವೆ ರೀ. ಭೂಮಿ ತೋತೀವಿ ರೀ, ತೋಳಕ್ಕೆ ಏನು ರೊಕ್ಕ ಮಾಡಿದೀವಿ ರೀ ಏನು ಇಲ್ಲ ತಿಳಿದಲ್ ರೀ. ಐತ್ರಿ ದೇವ್ರ ಪುಣ್ಯದಿಂದ, ಪ್ರಕಾಶ್ ಮನೋಜ್ ಅವ್ರ ಪುಣ್ಯದಿಂದ 2-3 ಎಕರೆ ಜಮೀನು ತೊಗೊಳಷ್ಟು ಉತ್ಪನ್ನ ಮಾಡ್ಯಾರ ರೀ. ಮನ್ಯಾಗ ಎಷ್ಟು ಜನ ಇದ್ದೀರಿ ನೀವು? ನಾವು ರೀ 6 ಮಂದಿ ಇದೀವಿ ರೀ. ಹುಡುಗರು ಏನೈತಿ ಈಗ ಹೊರಗದಾರ ರೀ, ನಮ್ಮ 3 ಮಂದಿ ರೀ, ಅವಂಗೆ ಅಣ್ಣಾಗ 3 ಮಂದಿ ರೀ ಅದಾವ ರೀ. ಅಗದಿ ಆಯಸೋ ಆರಾಮದೀವಿ ರೀ, ಎಲ್ಲ ಕೊಂಡು ತೊಗೋತೀವಿ ಕರೀ, ಕಾಳು ಹಾಕಡಿ ರೀ, ನಮ್ಮಲ್ಲಿ ಏನು ಬೆಳೆದಿಲ್ಲ ರೀ. ಆದರೂ ಅದ್ರ ತನ ಐತ್ರಿ ವರ್ಷ 12-13 ಲಕ್ಷ ರೂಪಾಯಿ ಆದಾಯ ಬರ್ತೈತೆ ರೀ ನಂದು ಅಷ್ಟು ಜಮೀನ್ದಾಗ ರೀ. ಅರ್ಜುನ್ ಅವರೇ, ಈಗ ನೀವು ಇಷ್ಟು ಒಳ್ಳೆಯ ದ್ರಾಕ್ಷಿಯನ್ನು ಬೆಳೀತಾ ಇದ್ದೀರಿ, ಅದನ್ನು ನೋಡಬೇಕು ಅಂಥೇಳಿ ಕಲಿಯುವಂಥವ್ರು ಆಸಕ್ತರು ಇತರ ರೈತರು ಬಂದು ನೋಡಿ ಅದರಿಂದ ಕಲಿತದ್ದು ಅದನ್ನು ನೋಡ್ಬೋದ್ರಲ್ಲೇ ನೋಡ್ಬೋದು ಸರ್. ರಗಡ ಮಂದಿ ಬಂದು ಹೋಗ್ಯಾರ ರೀ, ಅಟ್ಟಾಳದವ್ರು ಬಂದು ಹೋಗ್ಯಾರ ರೀ, ಬಾಡಿಗೆ ಅವ್ರು ಬಂದು ಹೋಗ್ಯಾರ ರೀ. ನಮ್ಮಲ್ಲಿ ಸಾವಳಿಗಾಗಂತರು ಎಲ್ಲರೂ ಬರತ್ತಾರೆ ರೀ, ಅವನು ಹೆಂಗೆ ಪಡ ಐತಿ ಏನು ಮಾಡ್ತಾನೆ ಎಲ್ಲ ಬಂದು ನೋಡ್ತಾರೆ ಸರ್. ಹ್ಞೂ, ನಾವು ನೋಡಿದರೂ ಪ್ರಕಾಶ್ ಮನೋಜ್ ಅವ್ರು ಏನು ಹೇಳ್ತಾರಲ್ಲ ಅದಕ್ಕೆ ಸಲ ಏನು ಕೇಳೋರು ಇದ್ರೆ ಅವ್ರನ್ನ ಕೇಳ್ರಿ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾನೆ. ಇಂದು ಮಾಡಂದ್ರೆ ಅಂದ್ರೆ ನಾಳೆಗೆ ಇಲ್ರಿ, ಇವತ್ತ ಮಾಡೇ ಬಿಡೋದ್ರಿ ಅದನ್ನು, ನಾಳೆ ಎಂದೇ ಇಲ್ಲರಿ ಸರ್. ಈ ಟೈಪ್ದಾಗ ಮಾಡ್ಕೋತ ಬಂದಾನೆ ಸರ್. ಈಗ ನೋಡ್ರಿ, ಈ ಒಂದು ತಂತ್ರಜ್ಞಾನ ಮಾರ್ಗದರ್ಶನ ನೀವು ಅವ್ರ ಕಡೆಯಿಂದ ತಗೊಂಡಿರಿ, ಈಗ ನಿಮ್ಮ ಮೇಲೆ ನೀವೇ ಅವಲಂಬನೆ ಆಗುವಂತಹ ಒಂದು ಕೆಲಸ ಕೂಡ ನೀವು ಮಾಡಬೇಕಲ್ಲ. ಇಂಥ ಏನು ನಾಲೆಜ್ ಅದ, ಇಂಥ ಒಂದು ಜ್ಞಾನ ಏನದ, ಅದನ್ನು ಕೂಡ ನೀವು ನಿಮ್ಮ ಕೃಷಿ ಒಳಗೆ ಬಳಸಿ ಅದನ್ನು ನೀವೇ ಮನದಟ್ಟು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮಷ್ಟು ನಾವು ಸ್ವಂತವಾಗಿ ಮಾಡುವಂತಹ ಒಂದು ಸಾಮರ್ಥ್ಯ ನಾವು ಬೆಳೆಸ್ಕೋಬೇಕು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಐತ್ರಿ ಸರ, ಈಗೆಲ್ಲ ಅನುಭವ ಐತ್ರಿ, ದಿನ ಕೂಡಿರ್ತೀವನ್ನ ನಾವು ಇಬ್ಬರು ಡಿಸ್ಕಸನ್ನ ಮಾಡ್ತೀವಿ ರೀ, ತಿನ್ನ ಕೂಡಿರ್ತೀವಿ ರೀ, ಯಾವ್ದು ಹೊಡೆದ್ರೆ ಏನಾಗತ್ತೆ ಏನು ಮಾಡಿರಿ ಏನಾಗತ್ತೆ ರೀ. ಈಗ ಅನುಭವ ಆಗೈತ್ರಿ, 14 ವರ್ಷದ ಏನಾದ್ರಲ್ಲ ಯಾವ್ದು ಮಾಡಿದ್ರೆ ಏನಾಗತ್ತೆ ಅನ್ನೋದು ಗೊತ್ತಾಗ್ಬಿಡದ್ರಿ ರೀ. ಯಾವ ಟೈಮ್ದಾಗ ಯಾವ್ದು ಹೊಡೆದ್ರೆ ಏನು ಕಂಟ್ರೋಲ್ ಆಗತ್ತೆ ಅನ್ನೋದು ಗೊತ್ತಾಗ್ಬಿಡದ್ರಿ. ಅಂದರೆ ದಿನ ನಾವು ಇಬ್ಬರು ಕೂಡ ಇರ್ತೀವಿ, ದಿನ ಡಿಸ್ಕಷನ್ ಮಾಡೇ ಹೊಡಿತೀವಿ ರೀ, ಮತ್ತೊಂದು ಏನಿಲ್ಲ ರೀ. ಈಗಂತೂ ನಮ್ಗೆ ಅನುಭವ ಆಗೈತ್ರಿ, ಅಲ್ಲಿ ಹಿಡ್ಕೊಂಡು ಇಲ್ಲಿ ತಾನೆ ಯಾವ ಸದ ಯಾವ ಟೈಮ್ದಾಗ ಹೊಡೆದ್ರೆ ಏನಾಗತ್ತೆ ಅನ್ನೋದು ಅನುಭವ ಆಗೈತ್ರಿ. ಅದರಿಂದ ಏನು ತೊಂದರೆ ಇಲ್ಲರಿ ನಮಗೆ. ಈಗ ಅವ್ರು ಇದ್ರೂ ಹೊಡಿತೀವಿ ರೀ, ಇರ್ಲಿಕ್ಕೂ ಹೊಡಿತೀವಿ ರೀ, ಆದರೆ ದಿನ ನಾವು ಒಂದು ಹೊತ್ತರ ಕೂಡೇ ಇರ್ತೀವಿ ರೀ. ಈಗ ನಿಮ್ಮ ಒಂದು ತೋಟವನ್ನು ನೋಡಿ, ಈಗ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇರಬಹುದು, ತೋಟಗಾರಿಕಾ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ನಿಮ್ಮಲ್ಲಿ ಬಂದು ನೋಡಿ ಅದ್ಭುತ ರೀ ನೀವು ಅರ್ಜುನ್ ಅವರೇ ಭಾಳ ಚಲೋ ಮಾಡಿರಿ, ನಮ್ಮ ಬರ್ರಿ ನಮ್ಮ ಇತರ ರೈತರಿಗೆ ಹೇಳಬರ್ರಿ ಅಂಥೇಳಿ ನಿಮಗೆ ಎಲ್ಲರಿಗೆ ಕರೆಸಿ ಕೇಳಿ ಮಾಡುವಂಥದ್ದು ಏನಾರು ಆಗ್ಯದನ ಹಿಂಗೆ? ಒಟ್ಟ ರೀ ನಮ್ಮಲ್ಲಿ ಕೇಳುವಂಥದ್ದಂದ್ರೆ ರೀ, ದೊಡ್ಡ ಮಂದಿ ನಟ್ಟ ನೋಡ್ತಾರೆ, ಸಣ್ಣ ಮಂದಿ ನೋಡೋದಿಲ್ಲ ರೀ. ತೋಟಗಾರಿಕೆ ಆಫೀಸ್ದವ್ರಿಗೆಲ್ಲ ಗೊತ್ತೈತೆ ರೀ, ರಗಡ ಸಲ ಬಂದು ಹೋಗ್ಯಾರ ರೀ, ಇಲ್ಲ ನಾವು ಇಷ್ಟು ಬೆಳಿತೀವಿ ನಿನಗೆ ಎನ್ನದಾರೆ ಒಮ್ಮೆ ಇದನ್ನು ಕುಡಿಸ್ತೀವಿ ತಂದವರು ರಗಡೆ ಬಂದ್ಯಾರ ರೀ. ಆದರೂ ಇನ್ನೂವರೆಗೆ ಯಾರೂ ಪಂದನೆ ಮಾಡಿಲ್ಲ ರೀ ಅದಕ್ಕೆ, ಇನ್ನೂವರೆಗೆ ತೋಟಗಾರಿಕೆ ಅವರು ರಗಡೆ ಸಲ ಬಂದಾರ. ಈ ಸಲ ಆದರೂ ಹಾನಿ ಆದರೂ ರೀ ಒಳಗೆ ತಪ್ಪಲು ಹೋದ್ರಿ ರೀ, ಮಳೆಗಾಲ ಆಗಿರಿ, ಅವಾಗ ಫೋಟೋ ಹೊಡ್ಕೊಂಡು ಹೋದ್ರಿ ರೀ. ಮೊದಲು ಈ ವರ್ಷ ನುಕ್ಸಾನ ಆಗ್ಯಾವತ್ತು 7,000-8,000 ಹಾಕ್ಯಾರ ರೀ, ಆದ್ರೆ ನಮ್ಮ ಅಕೌಂಟಿಗೆ 1 ರೂಪಾಯಿ ಬಂದಿಲ್ಲರಿ ಅವರು. ನಾವು ಅದ್ರ ಆಸೆಯೂ ಬಿಟ್ಟದೇವು ರೀ, ಯಾಕಂದರೆ ದೊಡ್ಡ ಮಂದಿ ಒಟ್ಟು ಮಾಡ್ತಾರೆ, ಸಣ್ಣ ಮಂದಿ ಮಾಡೋದಿಲ್ಲ ನಂಬದು ರೀ. ನಾವು ಅದು ಮಾಡಿದ್ದೀವಿ ರೀ, ಈಗಾಗಲೇ ರೀ. ಅದಕ್ಕೆ ಇನ್ನು ಮುಂದೆ ಏನು ಅವ್ರು ತಿಳಿದ್ರೆ ಮಾಡ್ತಾರೆ, ತಿಳ್ಲಿಕ್ಕಂದ್ರೆ ಇಲ್ಲರಿ ಸರ್. ಅಂದರೆ ಇನ್ಶೂರೆನ್ಸ್ ಅದೆಲ್ಲ ನೀವು ಕಟ್ತಾ ಇದ್ದೀರಿ? ಹಾಂ, ಕಟ್ಕೋತ ಬಂದೇನ್ರಿ ಸರ್. 2 ವರ್ಷದ ಇನ್ಶೂರೆನ್ಸ್ ಬಂದೈತೆ ರೀ ಸರ್. 18 ರಂದು ಬಂದೈತ್ರಿ, 19 ರಂದು ಬಂದೈತ್ರಿ ಸರ್. ಇನ್ನು ಈ ಮುಂದೆ ಅದದ್ದು ಇನ್ನು ಏನು ಮಾಡ್ತಾ ಗೊತ್ತಿಲ್ಲರಿ, ಕಂಟಿನ್ಯೂ ಕಟ್ಕೋತ ಬಂದೇನ್ರಿ ಸರ್. ಬಂದವ್ರಿ, ಈಗ ನೀವು ಈಗಾಗಲೇ ಭಾಳ ಬೆಳೀತಾ ಇದ್ದೀರಿ, 30 ಟನ್ಕ್ಕಿಂತ ಹೆಚ್ಚು ಬೆಳೀತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಇಳುವರಿ ಇಷ್ಟೇ ನೆಲದೊಳಗೆ ಆಗ್ತದನ ಹೆಂಗೆ? ಈಗಂತೂ ಸರ್ ಈಗ ಸದ್ದ ಮತ್ತೆ ಗಿಡ ಕೊರ್ದೇನ್ ರೀ, ಕೊರೆದ್ರು ಈ ಸಲ ಮತ್ತೆ ಚಲನೋ ಆಗೈತ್ರಿ ಅದ. ಈಗ ಅದ್ರಾಗ ಅರ್ಧ 400 ಗಿಡ ಕೊರ್ದೇನ್ ರೀ ಹೊಸಲ ರೀ, 400 ಬಿಟ್ಟೇನಿ ರೀ. ಈಗ 400 ಗಿಡನೂ ಚಲೋ ಆಗೈತ್ರಿ ನನಗೆ, ಮತ್ತೆ 400 ಈಗ ಕೊರೆದು ಬಿಟ್ಟೇನಿ ರೀ. ಕೊರೆದ ಮತ್ತೆ ಎಬ್ಬಿಸಿ ಅದನ್ನು ಮುಂದಿನ ಕಾಯಿ ತೊಂದ ತೊಗೋತಾನ್ರಿ. ಕೊರಿಯೋದಂದ್ರೆ ಏನು ಮಾಡ್ತೀರಿ? ಅದು ಗಿಡಗಳು ಮ್ಯಾಗ ಸಿಡಿ ಅದಾವ ರೀ, ಸಿಡಿ ಅದ್ರ ಸಂಬಂಧ ಬಡ್ಡಿಗೆ ಕಲಂ ಬಿಟ್ಟು ಒಂದು ಗೆಣ್ಣ ಮ್ಯಾಗ ಕೋದೇನಿ ರೀ, ಅದು ಹೊಳ್ಳಿ ಉಲ್ಟಾ ಎಬ್ಸ್ಕೊಂಡು ಮತ್ತೆ ಕಾಯಿ ಚಾಲು ಮಾಡೇನಿ ರೀ. ಅರ್ಜುನ್ ಅವರೇ, ಯಾರಾದರೂ ನಿಮ್ಮ ಇಂಥ ಒಂದು ಅನುಭವ ಕೇಳಬೇಕು ಅಂತಂದರೆ ಅವರಿಗೆ ನಿಮ್ಮ ನಂಬರ್ ಕೊಡ್ತೀರಿ? 8861170600. ಆತ್ಮೀಯರೇ, ಅರ್ಜುನ್ ಅವರು ಹೇಳಿದಂಥ ನಂಬರನ್ನು ನಾನು ಒಂದು ಸಲ ತಮಗೆ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 8861170600. ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಅರ್ಜುನ್ ಅವರನ್ನು ಮಾತಾಡಿಸ್ಬೋದು. ಒಳ್ಳೆಯದು ಅರ್ಜುನ್ ರಾಮಬಾಪ್ಕರ್ ಅವರೇ, ಇಲ್ಲಿ ತನಕ ನಿಮ್ಮ ಅದ್ಭುತವಾದಂಥ ದ್ರಾಕ್ಷಿ ಬೆಳೆಯ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ. ಸಣ್ಣ ಜಾಗದೊಳಗೆ, 1 ಎಕರೆಕ್ಕಿಂತ ಕಡಿಮೆ ಜಾಗದೊಳಗೆ ನೀವು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ, ಅದ್ಭುತವಾದಂಥ ಒಂದು ಇಳುವರಿಯನ್ನು ಪಡೀತಾ ಇದ್ದೀರಿ. ಅದಕ್ಕೆ ಮೂಲ ಏನು ಅಂತಂದರೆ ತಿಪ್ಪೆ ಗೊಬ್ಬರ ಅಂತೇಳಿ ಹೇಳ್ತಾ ಇದ್ದೀರಿ. ಅದ್ರ ಜೊತೆಗೆ ಒಂದು ಕೆರೆ ಮಣ್ಣನ್ನು ಕೂಡ ತಂದು ತಾವು ಹಾಕಿದ್ದೀರಿ, ಇದು ಕೂಡ ಇಳುವರಿ ಹೆಚ್ಚಾಗೋದಕ್ಕೆ ಕಾರಣ ಆಗ್ಯದ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಅದ್ರ ಜೊತೆಗೆ ಕುರಿ ಗೊಬ್ಬರವನ್ನು ಕೂಡ ತಾವು ಸಾಕಷ್ಟು ಪ್ರಮಾಣದೊಳಗೆ ಉಪಯೋಗ ಮಾಡ್ತಾ ಇದ್ದೀರಿ. ಇಲ್ಲಿ ಏನು ನಾವು ಗಮನಿಸಬೇಕಾದಂಥ ಅಂಶ ಅಂತಂದರೆ, ಇಲ್ಲಿ ತಾವು ಸಾಕಷ್ಟು ಪ್ರಮಾಣದೊಳಗೆ ತಿಪ್ಪೆ ಗೊಬ್ಬರವನ್ನು, ಒಳ್ಳೆ ಕಳೆತಂಥ ತಿಪ್ಪೆ ಗೊಬ್ಬರವನ್ನು ವರ್ಷಕ್ಕೆ 2 ಸಲ ತಾವು ಉಪಯೋಗ ಮಾಡ್ತಾ ಇದ್ದೀರಿ. ಅನೇಕ ಸಂದರ್ಭದೊಳಗೆ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ 2 ವರ್ಷ 3 ವರ್ಷಕ್ಕೆ ಒಂದು ಸಲ ನಾವು ತಿಪ್ಪೆ ಗೊಬ್ಬರವನ್ನು ಉಪಯೋಗ ಮಾಡಿದ್ರೆ ಸಾಕು ಅನ್ನುವಂಥ ಒಂದು ವಿಚಾರ ಇರ್ತದೆ. ಆದರೂ ಕೂಡ ಈ ಎಲ್ಲ ಕಟ್ಟಳೆಗಳನ್ನು ಮೀರಿ ನಿಮ್ಮದೇ ಆದಂಥ ಒಂದು ಅನುಭವದ ಮೂಲಕವಾಗಿ ಸಾಕಷ್ಟು ಪ್ರಮಾಣದೊಳಗೆ ತಿಪ್ಪೆ ಗೊಬ್ಬರವನ್ನು ಉಪಯೋಗ ಮಾಡಿ ಇಷ್ಟು ಇಳುವರಿಯನ್ನು ಪಡ್ಕೊಂಡಿದ್ದೀರಿ. ಬರೀ ಒಂದೇ ಸಲ ಅಲ್ಲ, ಸುಮಾರು ವರ್ಷಗಳಿಂದ ನೀವು ಇದೇ ಒಂದು ಇಳುವರಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ತಾವು ಹೇಳುವ ಪ್ರಕಾರ ಇನ್ನೂ ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯುವಂಥ ಒಂದು ಸಾಧ್ಯತೆ ಅದ ಅಂಥೇಳಿ ಹೇಳ್ತಾ ಇದ್ದೀರಿ. ಭಾಳ ಸಂತೋಷ ಆಯಿತು. ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ನೋಡಿ ಮತ್ತು ನಿಮ್ಮ ಒಂದು ಸಾಧನೆಯನ್ನು ನೋಡಿ ಭಾಳ ಖುಷಿಯಾಗ್ತದೆ. ನಮ್ಮ ಯುವ ರೈತರಿಗೆ, ವಿಶೇಷವಾಗಿ ದ್ರಾಕ್ಷಿ ಬೆಳೆಗಾರರಿಗೆ ಮತ್ತು ತೋಟಗಾರಿಕಾ ಬೆಳೆಗಾರರಿಗೆ ಇದರಿಂದ ಪ್ರೇರಣೆ ಸಿಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ತಾವು ಮಾತಾಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದ. ಇದುವರೆಗೆ ದ್ರಾಕ್ಷಿ ಬೇಸಾಯದ ಅನುಭವ ಕುರಿತು ಜಮಖಂಡಿ ತಾಲೂಕು ಸಾವಳ್ಗೆ ಗ್ರಾಮದ ಅರ್ಜುನರಾಮ ಬಾಪ್ಕರ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ಇವರನ್ನ ಸಂದರ್ಶನ ಮಾಡಿದರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ ಅವರು. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಕೇಳಿಬಂತು. ಈಗ ಕೆಲವು ಜನಪದ ಗೀತೆಗಳು. ಪತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತೇತ್ರಿ ಅವರಿಗೆ ಪರೇತ. ಬಿ ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತಿತ್ತು ಅವರಿಗೆ ಪರೀತ. ಒಂದೇ ಸೀರಿ ಉಡದಿರಲು ಇಲ್ಲದರ ಹೊರತ ಅದಕ್ಕ ಒಲಗಿದ್ದಾಪಿ ಮುನ್ನೂರ ದರವಾತ ನೆರ ಮನೆ ಮುದಕೆಯೋ ಸೋಜಿನ ಬೇಸ್ತ ದಾರಿಗೆ ಪಿರಿ ಮಾಡಿ ಇಟ್ಟಿದ ಭಗವಂತ. ಬಿ ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತಿತ್ರಿ ಅವರಿಗೆ ಪರೀತ. ಬಿ ಪಾತಿ ಮನ ತಂದೆಯಾಗುರತ ನಬಿ ಸಾಯವ ಶರಣಾರೋ ಅಲ್ಲನ ಭಕ್ತ. ಬಿ ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತಿತ್ತು ಅವರಿಗೆ ಪರೀತ. ಹಂತವರ ಮಗಳಿಗೆ ಬಡತನ ಕಾಡ್ತಿತ್ತ ಬಡತನ ಮರತಾರೋ ಶಿವನಾಗೆ ಸತ್ತ. ಬೇಬಿ ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತೇತ್ರಿ ಅವರಿಗೆ ಪರೇತ. ಬಿ ಪಾತಿ ಮನ ಕತಿ ಕೇಳರಿ ಕುಂತ ಬಡತನ ಕಾಡ್ತಿತ್ತು ಅವರಿಗೆ ಪರಿತ ಬೇಬಿ ಪಾತೆ ಮಾನ ಪುರುಷರ ಗುರುತ ಮವಲಾಲಿ ಶಿವನೋಲಿ ದೇಶಕ ಶಮರಂತ ಬೀಬಿ ಪಾತಿ ಮಾನ ಗತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರಿತ ಅಂತವರ ಮಡಲಿಗೆ ಬಡತನ ಕಾಡ್ತೇತ ಅನ ಅರವಿ ಅಲ್ಲಿಂದ ಗೋಳ ಏತೇತ ಇಂತ ಬಂಧನದಾಗ ಮರಣ ಬಂದೇತ ತನಗುಂಬ ನಿಂತಾರು ಬಂದು ಶಿವದೂತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರಿತ ಮವಲಾಲಿ ಮಡದೇನ ನೋಡತಾರೆ ನಿಂತ ಜೀವ ತಗಿ ತೇವ್ರಿ ಇದರಂದ ಕೂತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರಿತ ಬಿಡುವ ಆಸೆ ಹಿಡಿಬೇಡ ಅಳತಿ ಸಣೆ ಬಂತ ಕೈಲಾಸಕ ಹೋಗತಾರೆ ಪಾತಿನ ಮಾತ ಜೀವ ಬಿಟ್ಟಾಳಪ್ಪ ಮಾತ ನಡ್ಕೊಂತ ಜೀವ ಬಿಟ್ಟಾಳಪ್ಪ ಮಾತ ನಡ್ಕೊಂತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರಿತ ಅತ್ತು ಬೇಬ್ಯಾರೆಲ್ಲ ದುಃಖ ಮಾಡೋತ ಹಸನ ಹುಷನ ಸೈಬರ್ ಬರತಾರಳಕೋತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರಿತ ನಂಬತಾರಪ್ಪ ಅಲ್ಲಿ ಶಮರಂತ ಅಳಬಾರದು ಕುಂತ ಮಯಕ್ಕೆ ನಿಲಸೋತ ಕಣ್ಣೀರ ತಗಿಬಾರದು ಶಸ್ತ್ರದಾನ ಮಾತ ಎಲ್ಲರೂ ಕೂಡಿ ನಾವು ಮಾಡೋಣ ಮಯ್ಯಾತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರಿತ ತೊಳೆದು ಬಳದು ತಯಾರ ಮಾಡ್ಯಾರ ತುರತ ಕಲ್ಮ ಬರಹ ಓದಿ ಹೊತ್ತರ ತಾಬೋತ ಬೀಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾಡ್ತೈತ್ರಿ ಅವರಿಗೆ ಪರಿತ ಓದುತ್ತ ಹೊಂಟರು ಕಲ್ಮೇಶದ ಮೂರು ಭಾಷೆ ಕಾಳಪಾಣಿ ಚಿತ್ರ ಯುಷ ಜೈಲವಾಸ ಕುಲ್ಲರಂತೆ ಮಾರತೇತ್ರ ನಮ್ಮ ಜನಕ ಸ್ವಾಧೀನ ತಾಲೂಕಿಗೆ ಅರವಿಯ ಸೋಮಾಪುರ ಬಸವ ಜಗಲ ಮಾಡಿ ಕಾವನ ಮಾಮತೆಯ ನೀರು ಸಾ ಅರುಣ ತೇಜ ಧವಕ